ಡ್ರ್ಯಾಗನ್ ನು ಸರಿಯಾಗದರಿ, ಮಾವಿನ ಗಿಡ ಭೀ ಸರಿಯಾಗದರಿ. ಸಾವಯವ ಪದ್ಧತಿಯಿಂದ ಮಾಡಿದ್ರಿ ಎಲ್ಲ. ಡ್ರ್ಯಾಗನ್ ಮಾಡಬೇಕು ಅಂತ ಯಾಕ ಅನಸ್ತ ನಿಮಗ? ವೀಳ್ಯದೆಲೆ ಅಂತೂ ನಿಮ್ಮ ಕ್ಷೇತ್ರದೊಳಗ ಬಹಳ ಚಲೋ ಬೆಳೀತದ ಅಂತ ಅನ್ನುವಂತ ಮಾತು ಹೇಳಿದ್ರೆ, ಸ್ವಲ್ಪ ನಮ್ದು ಕಟಗಿನ ಭೂಮಿ ಅದರಿ. ಆ ಕಟಗಿನ ಭೂಮಿದಾಗ ಏನು ಬೆಳ್ಳಂದ್ರ ಡ್ರ್ಯಾಗನ್ ಬೆಳೀತದ ಅಂತೇಳಿ ಯೂಟ್ಯೂಬ್ ನ ನೋಡಿದ್ದೆ. ಅದನ್ನ ನೋಡಿದ ಸಲುವಾಗಿ ಅದಕ್ಕೆ 200 ಕಂಬ ಹಾಕಿ ಡ್ರ್ಯಾಗನ್ ಮಾಡಿದವ್ರಿ. ಇದನ್ನು ಶುರು ಮಾಡೋದಕ್ಕಿಂತ ಮೊದಲು ಏನಾದರೂ ವಿಜ್ಞಾನಿಗಳ ಒಂದು ಅನುಭವ ತಗೊಂಡಿರ್ತಾವ? ಇಲ್ಲ, ಅವ್ರದೇನ ತಗೊಂಡಿಲ್ಲ. ಅವ್ರು ತಗೊಂಡಿಲ್ಲ, ತಗೊಂಡಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಮಾಡ್ಮಷ್ಟು ನಾವೇ ಮಾಡಿದ್ವಿ. ಆಮೇಲೆ ಕೆವಿಕಿಲಿಂತ ನಮ್ ಸ್ವಲ್ಪ ಗೊತ್ತಾಗಿದ್ದಾಗ ಬಂದಿರೋ ಸಲಹೆ ತಗೊಂಡಿದ್ದವ್ರಿ. ಹೆಂಗ ಅನಸ್ತ ಆ ಬೆಳೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ? ಯಾಕಪ್ಪ ಅಂತಂದ್ರೆ ಹೊಸ ಬೆಳೆ ನಮ್ಮ ಕ್ಷೇತ್ರಕ್ಕೆ, ಆದ್ರೂ ಕೂಡ ಏನು ಈ ಏರಿಯಾದೊಳಗೆ ಬಹಳ ಚಲೋ ಬರುವಂತದ್ದು. ಸರ್, ನಂಬಲ್ಲಂತೂ 1/2 ಎಕರೆ ಮಾಡಿನ್ರಿ. ಸರಿ, ಒಂದ್ ಬೆಳೆ ಬೆಳೆ ಬಗ್ಗೆ ಏನಿಲ್ಲ, ರೈತರು ಇಂಥವೆಲ್ಲ ಮಾಡಿದ್ರ ಅವ್ರದ್ ಬಿ ಕಷ್ಟಗಳು ಪರಿಹಾರ ಆಗ್ತಾವ್ರಿ. ಈಗ ಒಬ್ರು ಒಂದೇ ತೊಗರಿನೇ ಹಾಕಿದ್ರು, ಕಡ್ಡಿನೇ ಹಾಕರು, ಜ್ವಾಳನೇ ಹಾಕರು, ಮತ್ತ ವರ್ಷ ನಂಬತ್ತನ್ನ ಮತ್ತ ದುಡ್ಡು ಹಾಕೋದು, ಮತ ಹೊಡೆಯೋದು, ಮತ ಮಾಡೋದು, ಇದೇನದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೆಳೆ ಅದರಿ. ಮತ್ತ ರೈತರಿಗೆ ಯಾವ್ದು ಬಿ ಕಷ್ಟನೂ ಬರಲಿಲ್ಲ ಇದರಿಂದ. 6 ತಿಂಗಳು ನಿರಂತರ ಬೆಳೆ ಬರ್ತದೆ. ಜೂನ್ ದಾಗ ಚಾಲು ಆಯ್ತಂದ್ರೆ ಪೂರ ನವೆಂಬರ್ ಡಿಸೆಂಬರ್ ತನ ಕಾಯಿರ್ತದ್ರಿ. ಮತ್ತ ಮಾರ್ಕೆಟಿಂಗ್ ಸರಿಯಾಗದ್ರಿ. ಅದ್ರ ಈ ಸಾವಯವ ಮಾಡಲಿಂದಂತೂ ಜನರು ಒಯ್ದವರು ಬಹಳ ಸ್ವೀಟ್ ಅದ. ನಾವು ಬೇರೆ ಕಡೆ ಎಲ್ಲ ತಂದು ತಿಂದು ನೋಡತ್ತಿದ್ದೇವೆ ಖರೆ, ಬಟ್ ಇದ್ರೊಟ್ಟು ಸ್ವೀಟ್ ಹೊಂಟಿಲ್ಲ. ನಿಂಬಲ್ಲಿ ಹೆಂಗೆ ಸ್ವೀಟ್ ಹೊಟ್ಟ ಉಲ್ಟಾ ನಮ್ಗೆ ಕ್ವಶನ್ ಮಾಡಿ ಕೇಳತ್ತಾರ. ನಿಮ್ಮಲ್ಲಿ ಇರುವಂತಹ ವೆರೈಟಿ ಯಾವ್ದಾವ? ಪಿಂಕ್ ಮತ್ತೆ ಪಿಂಕ್ ಅದ ನಮ್ಮ್ರಿ. ವೈಟ್ ನು ಅದ? ವೈಟ್ ಇಲ್ಲ, ಪಿಂಕ್. ವೈಟ್ ಇಲ್ಲ, ಬರೀ ಪಿಂಕ್ ಅದ. ಪಿಂಕ್ ಅದ್ರಿ, ಜಂಬು ವೆರೈಟಿ ಅದ್ರ ಪಿಂಕ್. ಅಂದ್ರ ಜನರು ಅದನ್ನ ಖುಷಿಯಿಂದ ತಗೊಳ್ತಾ ಖುಷಿಯಿಂದ ತಗೋತಾ ಇದ್ರ. ಸರ್, ಮಾರ್ಕೆಟ್ ಚಲೋ ಆಗ್ತದೆ? ಮಾರ್ಕೆಟ್ ಸರಿಯಾಗದ್ರಿ. ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ? ಮಾರ್ಕೆಟ್ ಸರ್ ಬೀದರ್ ಮಾಡ್ತೇನೆ, ಜೈರಾಬಾದ್ ನಮ್ ತಾಲೂಕ ಚಿಂಚೋಳಿ ಅಲ್ರಿ. ಊರಲ್ಲಿ ನಮ್ ಹೊಲದಲ್ಲಿ ಬಂದು ಜನರು ಹೋಯ್ತಾರಲ್ರಿ. ಓಹೋ. ಫೋನ್ ಮುಖಾಂತರ ಕೇಳಿ ಹಣ್ಣು ಬಂದಿದೆ ಅನ್ರಿ, ನಮ್ಗೆ ಬೇಕಾಗಿದೆ ಅಂತ ಹೇಳಿ ಬಂದು ಹೋಯ್ತಾರ್ರಿ. ಸೀಸನ್ ಯಾವಾಗಿಂದ? ಇದು ಜೂನ್ ದಿನ ಚಾಲು ಆಗ್ತದ್ರಿ. ಜೂನ್ ದಿನ ಮಿರಿಗ ನಮ್ ಬಂದ್ ತಂದ ಕೂಡ ಮಳೆಗಿನ ಸ್ವಲ್ಪ ಬಿತ್ತಲ್ರಿ, ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಹಣ್ಣು ಬರೋದು ಯಾವಾಗ ಚಾಲು? 40 ದಿವಸ ಹಣ್ಣು ಬರ್ತಾರೆ. ಹೂವ ಸ್ಟಾರ್ಟ್ ಆಗಿ 40 ದಿವಸಕ್ಕೆ ಹಣ್ಣು ಶುರು ಆಗ್ತದೆ. ಶುರು ಆಗ್ತದೆ. ಎಲ್ಲಿ ತನ ಇರ್ತದ? ಸರ್, ನವೆಂಬರ್ ತನ ಇರ್ತದೆ. ನವೆಂಬರ್ ತನ ಇರ್ತದ. ಸುಮಾರು ದಿವಸಗಳವರೆಗೆ ನಿಮ್ಗೆ ಅದು ಆದಾಯ ಆದಾಯ ಬರ್ತದೆ. ಈಗ ಸಾವಯವ ಪದ್ಧತಿಯೊಳಗೆ ಬೆಳೀತಾ ಇದ್ದಾರೆ ಸಂಪೂರ್ಣವಾಗಿ ಎಲ್ಲ ನಿಮ್ ಏನು ಮೊದಲಿಂದ ಮಾಡ್ಕೊಂಡು ಬಂದಂತಹ ಒಂದು ಭೂಮಿ ತಮ್ದು? ಅವಾಗ ತಂದೆಯವರು ಮಾಡ್ತಾ ಇದ್ರು. ನಮ್ ತಂದೆರಿದ್ದಾಗೆಲ್ಲ DAP ಅದೆಲ್ಲ ಯೂಸ್ ಮಾಡಿರೋವಾಗೆಲ್ಲ. ಈಗ ನಾವು ಸ್ವಲ್ಪ ನೋಡೋದ್ರಿಂದ ಅದಕ್ಕೆ ಈಗ ನಾವೆಲ್ಲ ಆಕಳು ಕಟ್ಟಿ, ಆಕಳ ಇತ್ತು ಅಂದ್ರೆ ಆಕಳಿಂದ ಬಿ ಅದು ಸೆಗಣಿನಿಂದ ಒಂದ್ ಇದಾಗ್ತದ. ನಮ್ ಮನ್ಯಾಗ ಇದ್ದು ಮಕ್ಕಳಿಗೆ ಎಲ್ಲರಿಗೆ ಹಾಲು, ಹೈನ, ಮೊಸರು ಎಲ್ಲ ಇದಾಗ್ತದ ಅಂತೇಳಿ ಕಟ್ಟಿ ಅದ್ರಲ್ಲಿಂದ ಎಲ್ಲ ಜೀವಾಮೃತ ಮಾಡೋದು, ಗೋಕೃಪ ಅಮೃತ ಮಾಡೋದು ಮಾಡಿ ಮಾಡ್ತಾ ಇದೀವ್ರಿ. ಭೂಮಿ ಫಲವತ್ತದ್ರಿ. ಮತ್ ಇವನ್ನೆಲ್ಲ ಎಲ್ಲಿಂದ ಕಲ್ತ್ರಿ? ಯಾಕಂತಂದ್ರ ತಾವು ಹೇಳಿದಂಗ ತಮ್ಮ ತಂದೆಯವರು ಏನ್ ತಮಗ್ ಹೇಳಿದ್ರು, ಕಲ್ಸಿದ್ರು, ಅದನ್ನ ಮಾಡ್ಕೊಂಡು ಬಂದಂತವ್ರು. ಅದ್ರ ಜೊತೆಗೆ ಏನು ರಾಸಾಯನಿಕ ಕೃಷಿ ಕೂಡ ಮಾಡ್ತಾ ಇದ್ದಂತ ಸಮಯ ಆ ಟೈಮ್ನೊಳಗ. ಒಮ್ಮೆ ನೀವು ಸಾವಯವ ಕೃಷಿಗೆ ಬರಬೇಕು ಅಂತಂದ್ರ ಒಂದು ಪ್ರಭಾವ ಆಗಿರ್ಬೇಕು. ಎಲ್ಲಿ ಇದನ್ನ ಮಾಡ್ಬೇಕು, ನಾವು ಸ್ವಿಚ್ ಆನ್ ಆಗಬೇಕು ಸಾವಯವ ಕೃಷಿಗೆ ಅನ್ನುವಂಥದ್ ಹೆಂಗ ನಿಮಗ ವಿಚಾರ ಬಂತು? ಈಗ ಜನರೇಷನ್ ಅಂತೂ ಸ್ವಲ್ಪ ಮೊಬೈಲ್ ಆಗಿದವ್ರಿ, ಸ್ವಲ್ಪ ಮೊಬೈಲ್ ದಾಗ ಅಂತ ನೋಡಿದ್ವಿ. ಮತ್ತ ವಿಶ್ವವಿದ್ಯಾಲಯ ಕೇಂದ್ರ ಒಂದು ಇರ್ತದ ನಮ್ ತಾಲೂಕಾ ಮಟ್ಟದಾಗ, ಅಲ್ಲಿ ವಿಚಾರ ಮಾಡಿದ್ವಿ. ಗುಲ್ಬರ್ಗಾ ಹೋರಿ, ಅಲ್ಲಿಗೆ ಹೋದ್ರೆ ನಿಮ್ ಸಲಹೆ ಹೇಳ್ತಾರ ಅವರು. ನಮ್ಕಿಂತ ಜಾಸ್ತಿ ಅಲ್ಲೆಲ್ಲ ನಿಮ್ ಪ್ರಯೋಗ ಮಾಡಿ ನೋಡಿದೇ ಇರ್ತದೆ ನಿಮ್ಗೆ. ಅಲ್ಲಿ ನಿಮ್ ಬೇಕಾದ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾರೆ ನಿಮ್ಗೆ ಅವರು. ಇಲ್ಲಿ ನಮ್ ತಾಲೂಕದ ಅಷ್ಟು ಅನುಕೂಲ ಇರಲ್ಲ, ಅಲ್ಲಿ ಹೋರ್ ಅಂತೇಳಿ ಅವರು ಸಲಹೆ ಕೊಟ್ರು. ನಮ್ಗೆ ಕೊಟ್ಟಿದ ಪ್ರಕಾರ ಮಾಡಿದವ್ರಿ. ಈ ಹಿಂದಕ್ಕೆಲ್ಲ ಅವರು DAP ಯೂರಿಯಾ ಅದೆಲ್ಲ ಹಾಕಿದ್ರಿ. ಈಗ ನಾವು ಸಾವಯವ ಮಾಡೋದ್ರಿಂದ ನಮ್ಗೇನ್ ಅನ್ಸತ್ತದ ಅಂದ್ರೆ ಅದ್ರಲ್ಲಿಂದ ದುಡ್ಡು ಉಳಿಯತ್ತದ್ರಿ, ಸ್ವಲ್ಪ ಮೈನತೆ ಆಗ್ತದ ಅಷ್ಟೇ ರೀ. ಭೂಮಿನ ಫಲವತ್ತೆ ಇರ್ಲತ್ತ, ಅದಕ್ಕೆ ಯಾವ ರೋಗ ಕೀಟಕ್ಕೆ ನಾಶಗಳು ಯಾವ್ದು ಬಿ ಅಂತ ಪರಿ ಹೊಂಟಿಲ್ರಿ ಅದಕ್ಕ. ಮತ್ತು ಊಟ ಮಾಡ್ಲಾಕ್ ಹೆಲ್ತಿ ಬಿ ಸರಿಯಾಗದ್ರಿ ಅದು. ಈಗ ನಮ್ದು ಹೊಲದಾಗಿನ ಹಣ್ಣು ನಾವೇ ತಿನ್ಬೇಕಾದ್ರೆ ನಾವು ವಿಷ ಹಾಕಿ ನಾವು ತಿಂದಪ್ಲೆ ಅಲ್ಲ. ಈಗ ನಾವು ವಿಷ ಹಾಕಿ ನಾವು ತಿನ್ಲದ್ದೆ ಮಂದಿ ಬಿ ತಿನ್ಸಿದ್ವಿ. ಮಂದಿ ಬಿ ತೊಂಡ್ರು ಬಿ ಅವ್ರು ಬಿ ಚೆನ್ನಾಗಿರ್ಬೇಕಲ್ಲ. ಎಲ್ಲಾ ಜನರು ಬಿ ಇದು ಬರ್ಬೇಕು ಸರ್. ಬಂತಂದ್ರೆ ಎಲ್ಲ ಒಂದು ಜನರದ್ದು ಬಿ ಜೀವಕ್ಕೂ ಒಂದು ಕಾಪಾಡಿದಪ್ಲೆ ಬಿ ಆಗ್ತದೆ. ಜೀವ ಇರೋದೇ ರೈತರ ಕೈಯ. ಈಗ ನೀವು ಏನು ಸಾವಯವ ಕೃಷಿ ಮಾಡ್ತಾ ಇದ್ದೀರಲ್ಲ, ಈಗೇನು ಗೋಕೃಪಾಮೃತ ಜೀವಾಮೃತ ಅನ್ಬಹುದು, ಅದನ್ನ ಎಲ್ಲಿ ಕಲ್ತ್ರಿ? ಯಾರು ತಮಗ ತರಬೇತಿ ಕೊಟ್ರು? ನಾನು ಯೂಟ್ಯೂಬ್ನಲ್ಲಿ ನೋಡಿದಾಗ್ರಿ, ನನಗ ಒಬ್ರು ಪರಿಚಯ ಅದ್ರಿ, ಅವ್ರದ್ದು ನಂಬರ್ ತಗೊಂಡ್ರಿ. ಇಲ್ಲೇ ಕಮಲಾಪುರದಲ್ಲಿ ಅವರದ್ ಬಿ ಅದಲ್ರಿ, ಅಲ್ಲಿ ಒಬ್ರು ಕಾಂಟ್ಯಾಕ್ಟ್ ನಂಬರ್ ತಗೊಂಡ ಕೇಳ್ದ, ನನಗ ಕಲ್ಚರ್ ಬೇಕಾಗಿದ್ರಿ ಅಂತ ಕೇಳದ್ರಿ. ಇಲ್ಲ ಬರ್ರಿ, ನಾವು ಕೊಡ್ತೇವೆ ನಿಮ್ಮಲ್ಲಿ, ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ತೇವೆ ಅಂತ ಹೇಳದ್ರಿ. ಅದು ಗೋಪಾಲ್ ಭಾಯಿ ಸುತಾರಿ ಅವ್ರದ್ದು, ಅವ್ರದ್ದು ಯೂಟ್ಯೂಬ್ ನಾನು ನೋಡಿದ್ನಾರಿ. ಅದು ನೋಡಿ ಅದೇ ಪ್ರಕಾರದಾಗ ಮಾಡಿದ್ರಿ. ಮಾಡಿದ ಮತ್ತೆ ತೆಗ್ಗಳ ಸರ್ ಅವ್ರಿಗೆ ಒಂದ್ಸಲ ಕಾಲ್ ಮಾಡದ್, ಸರ್ ಹಿಂಗ್ ನಾ ಕಲ್ಚರ್ ತಂದು ನಾ ಮಾಡಿನ ಸರ್ ಅಂದ. ವೆರಿ ಗುಡ್, ಚಲೋ ಮಾಡ್ರಿ, ಮಾಡ್ರಿ ನೀವು ಕಂಟಿನ್ಯೂ. ರಿಸಲ್ಟ್ ಸರಿಯಾಗದ, ರಿಸಲ್ಟ್ ಹೆಂಗ ನೀವೇ ಹೇಳ್ಬೇಕು, ನೀವು ಮಾಡಿ ನೋಡಿ ಅಂತಂದ್ರೆ ಅದು ನಿರಂತರ ಮಾಡ್ಕೊತಾನೆ ಹೊಂಟೇನಿ. ಅಂದ್ರ ನಿಮಗ ಅದ್ರ ಮ್ಯಾಲ ಒಂದು ವಿಶ್ವಾಸ ಬಂದದ ಮತ್ತ ಭೂಮಿ ಕೂಡ ಬಹಳ ಆರೋಗ್ಯಪೂರ್ಣವಾಗ್ಯದ ಅಂತ ಹೇಳಿ ವ್ಯತ್ಯಾಸ ಹೆಂಗ್ ಗೊತ್ತಾಗ್ತದೆ ನಿಮಗೆ? ಈಗ ನಾವು ಏನ್ ಹಾಕ್ಬೇಕಾದ್ರೆ ಗೊಬ್ಬರ ಹಾಕ್ಬೇಕೇನ್ರಿ, ನಾವು ಡಿಎಪಿನೇ ಹಾಕ್ಬೇಕು, ಯೂರಿಯಾನೇ ಹಾಕ್ಬೇಕು, ಮತ್ತೆ ಏನು ಹಾಕಲ್ದೇನೆ ನಾವು ಖಾಲಿ ಸಾವಯವಲಿಂದೇ ಮಾಡಿದ್ರೆ ನಾವು ಏನು ಉತ್ಪನ್ನ ಬರೋದು ಬರ್ತಾನೆ ಇದೆ ನಮ್ಗದು, ಮತ್ತೆ ಇನ್ನೂ ಎಷ್ಟು ಕೊಡ್ಬೇಕು ಭೂಮಿ ನಮ್ಗೆ ಬರೋದು ಬರ್ತಾನೆ ಇದೆ ಅಲ್ರಿ. ನೀವು ಶುರು ಮಾಡಿದಾಗ ಎಷ್ಟು ಇಳುವರಿ ಇತ್ತು? ಈಗ 3 ವರ್ಷದ ನಂತರ ಇಳುವರಿ ಏನು ಹೆಚ್ಚಿಗೆ? ರೀಸೆಂಟ್ಲಿ ಮಾಡಿದ್ದು 3 ವರ್ಷದಿಂದ ನಾ ಸ್ಟಾರ್ಟ್ ಮಾಡಿದ್ರಿ. ಪ್ರಮತ ವರ್ಷದಾಗೆ ಸ್ವಲ್ಪ ಕಡಿಮೆ ಬಂತು ನನಗ ಡ್ರ್ಯಾಗನ್ ಕಡಿಮೆ ಬಂದ್ರು ಅದು ಒಂದು 3-3 ಟನ್ ಬಂತ್ರಿ. ಈಗ 2ನೇ ವರ್ಷಕ್ಕೆ ಏನಾಯ್ತು 8 ಟನ್ ಮಾಲ್ ಬಂತ್ರಿ. 8 ಟನ್ ಬಂತು, 8 ಟನ್ ಬಂತು, ಡಬಲ್ ಕಿತ ಹೆಚ್ಚಾಯ್ತು, ಡಬಲ್ ಹೆಚ್ಚಾಯ್ತು. ಡ್ರ್ಯಾಗನ್ ಹೆಂಗ ಅಂದ್ರಿ, ಹಚ್ಚಿದ ಒಂದು 3 ವರ್ಷಕ್ಕೆ ಅದು ಡೆವಲಪ್ ಆಗ್ತದ್ರಿ. ಅದ್ರದ್ದು ಬೆಳ್ಳಿ ಏನದ ಬಹಳ ಬಲಿ ಬೇಕದು, ಬಲ್ತಾಗ ಅದು ಹಣ್ಣು ಬಹಳ ಜಾಸ್ತಿ ಕೊಡ್ತದ್ರಿ. ಅದಕ್ಕೆ ಈ ವರ್ಷ ಅಂದು ಒಂದು 12 ಟನ್ ಮಾಲ್ ಕಡ್ದೇನ್ರಿ. 12 ಟನ್ ಇಲ್ಲಿ ತನಕ ಬಂದದ್ರಿ. ಏನ್ ರೇಟ್ ಏನ್ ಹೋಗ್ತದ? ರೇಟ್ ಹೋಗೋದ ಸರ್, 110-120 ಮಾರ್ಕೆಟ್ ಲೆಕ್ಕದ ಮೇಲೆ ಹೋಗ್ತದ್ರಿ. ಅಂದ್ರೆ ಕಿಲೋದ ಲೆಕ್ಕದ? ಕಿಲೋ ಲೆಕ್ಕದ, ಕಿಲೋಕ್ಕೆ 100-120. ಮಾರ್ಕೆಟ್ನೊಳಗೆ ಮಾರಾಟ ಆಗೋದು ಹೆಂಗಾಗ್ತದ? ಅವರು ಪೀಸ್ ಹಿಸಾಬ್ ಮಾರ್ಕೋತಾರ. ಒಂದ್ ಹಣ್ಣಿಗೆ 80-100 ಕೊಡ್ತಾರ ಅವ್ರಿ. ಹಿಂಗ್ ಮಾರಾಟ ಹಂಗ್ ಮಾರಾಟ ಮಾಡ. ಈಗ ನೀವೇ ಮಾರಾಟ ಮಾಡುವಂತಹ ಸಂದರ್ಭದೊಳಗೆ ನಿಮ್ಮ ಕಡೆಗಿನ ಗ್ರಾಹಕರು ಬಂದಾಗ ಅವ್ರಿಗೆ ಯಾವ ರೇಟ್ ನೊಳಗೆ ಕೊಡ್ತೀರಿ? ಅವ್ರಿಗೆ ಕಮ್ಮಿ ರೇಟ್ ಕೊಡ್ತೇವೆ. ನಿಮ್ಮ ರೇಟ್ ನೊಳಗೆ ಕೊಡ್ತೀರಿ? ಅವರಿಗೆಲ್ಲ 30-50 ಒಂದ್ ಕಾಯಿ ಮಾಡ್ಕೊಡ್ತೇವ್ರಿ. ಅಂದ್ರೆ ಅಷ್ಟು ವ್ಯತ್ಯಾಸ ಆಗ್ತದ. ಅಂದ್ರೆ ನಮ್ಮ ರೈತರು ಎಲ್ಲಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು, ಎಲ್ಲಿ ನಮಗ ರೇಟು ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ನಾವು ದಲ್ಲಾಳಿಗಳಿಗೆ ಕೊಟ್ಟಿವಿ ಅಂತಂದ್ರ ಅರ್ಧಕ್ಕರ್ಧ ನಮಗೇನ್ ಬರ್ಬೇಕಾದ್ರೆ ನಮಗ ಸಿಗೋ ದುಡ್ಡೇ ಅವ್ರು ತಿಂತಾರೆ, ಅವ್ರು ತಗೊಂಡ್ಬಿಟ್ಟು ನಮ್ ಜನರಿಗೆ ಏನ್ ಕೊಟ್ಟಪ್ಲೆ ಐತ್ರಿ. ಸ್ವಾಮಿಯವ್ರ, ಈಗ ಈ ವಿಚಾರ ತಾವ್ ಯಾವಾಗಾದ್ರೂ ಮಾಡಿದ್ದೀರಾ? ಈಗ ನಿಮ್ಮ ಊರೊಳಗ ಹುಡುಗರು ಇರ್ತಾರೆ, ಯುವಕರು ಇರ್ತಾರೆ, ಅವರು ತಮ್ಮ ಉತ್ಪನ್ನವನ್ನ ತಗೊಂಡು ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಏನಾದ್ರೂ ಮಾಡಬಹುದಾ ಹೆಂಗ ಅಂತೇಳಿ? ಯಾಕಂದ್ರ ಕೆಲಸ ಇರುವುದಿಲ್ಲ ಅಂಥವ್ರಿಗೆ, ಹುಡುಗರಿಗೆ ಈ ಒಂದು ಕೆಲಸ ಕೊಟ್ಟಂಗ ಆಗ್ತದ. ಮಾಡಬಹುದು ಸರ್, ಮಾಡ್ ಯಾರು ಹೆಂಗ್ ಬಂದ್ ಮಾರ್ತೀನಿ ಅಂತಂದ್ರೆ ಕೊಡಬಹುದು. ಯಾಕಂದ್ರೆ ರೈತರಿಗೆ ಮಾರಾಟ ಮಾಡೋದು ಆಗಂಗಿಲ್ಲ, ಅವ್ರ ಉತ್ಪನ್ನ ಏನು ತಯಾರು ಮಾಡ್ತಾರೆ, ತಯಾರು ಮಾಡಿದ್ದನ್ನ ಮಾರ್ಕೆಟ್ಗೆ ಒಯ್ದು ಅದನ್ನ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ನೆಟ್ವರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಊರೊಳಗೆ ಸಾಧ್ಯದನ ಇಲ್ಲೋ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ ಸರ. ನಮ್ಮ ಊರಲ್ಲಿ ಏನದ ಜನರದು ಬಾಳೆ ಬಹಳ, ನಮ್ಮ ಕಡೆ ಬಾಳೆ ಅಂದ್ರೆ ಎಷ್ಟು ಬಾಳೆ ಎಲ್ಲಾ ಕಡೆ. ಮೊದಲು ಹಿಂದೆ ನಮ್ಮಲ್ಲಿ ತೋಟ ಎಲ್ಲ ಇದ್ದವು, ವ್ಯಾಪಾರ ಮಾಡ್ತಕ್ಕಂತ ಜನರು ಇಲ್ಲ ಅಂತ. ಹೌದು, ಕಷ್ಟದ. ಎಲ್ಲರೂ ಏನದ ಬೆಳಗ್ಗೆ ಹೋದ್ರಂದ್ರೆ 12 ಗಂಟೆ ತನಕ 500 ರೂಪಾಯಿ ಕೊಡ್ತಾರ, ಅಷ್ಟೇ ಸಾಕಪ್ಪ ಅಂತ ಅಮ್ಮರ. ಇದೆಲ್ಲ ವ್ಯಾಪಾರ ಮಾಡ್ಬೇಕಾಯ್ತಂದ್ರೆ ಮುಂಜಾನೆ ಹೋಗಿ ಸಂಜೆ ತನಕ ಕೊಡ್ಬೇಕು, ಮಾರ್ತದ ಮಾರ್ಲಿಲ್ಲ. ಅದಕ್ಕೆ ನಿಮ್ಮ ಊರೊಳಗಿರುವಂತಹ ಯುವಕರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಗ್ರೂಪ್ ಮಾಡಿ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟರೆ ಹೆಂಗ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಬಹುದು. ಅದು ಒಳ್ಳೆ ಪ್ರಶ್ನೆ ಸರ್, ಮಾಡಬಹುದು. ಯಾಕಂದ್ರೆ ಅವರಿಗೂ ಉದ್ಯೋಗ ಆಗ್ತದೆ, ನಿಮಗೂ ರೇಟ್ ಬರುವಂತಹ ಒಂದು ಕೆಲಸ ಆಗ್ತದೆ. ಯುವಕರಿಗೆ ಮಾಡಿದ್ರೆ ರೈತರು ಮತ್ತೆ ಹೆಲ್ಪ್ ಆಗ್ತದೆ. ಹೌದು, ಹೆಲ್ಪ್ ಆಗ್ತದೆ, ಒಬ್ರಿಗೊಬ್ರು ಹೆಲ್ಪ್ ಆದಾಗ ಹೆಲ್ಪ್ ಆಗ್ತದೆ. ಅವ್ರ ಹೊಲಕ್ಕೆ ಬಂದು ತಗೊಂಡ್ರೆ ನಾವು ಕಮ್ಮಿ ರೇಟ್ ನಾಗ ಕೊಡ್ತೇವ್ರಿ. ಅವ್ರು ಮಾಡ್ಕೊಂಡ್ರೆ ಅವ್ರದ್ದು ಉಪಜೀವನ ನಡೀತದೆ, ನಮ್ಗೆ ನಡೀತದೆ. ನಾವು ಮತ್ತೆ ಮಾರ್ಕೆಟ್ ಅವ್ರಿಗೆ ಒಯ್ದು ನಾವು ಇಲ್ಲಿ ಟಮ್ ಟೈಮ್ ತಗೊಂಡು ಕಟ್ಕೊಂಡು ಒಯ್ದು ಅವ್ರಿಗೆ ಹಾಕಿ ಅಲ್ಲಿ ಹೋಗಿದ್ಮ್ಯಾಗ ಅವ್ರು ಎಷ್ಟಿಕ್ಕೋ ಅಷ್ಟು ಕೊಟ್ಬರ್ಬೇಕು ನಾವು. ಹಂಗಾಗ್ತದೆ. ಈ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ವಿಚಾರ ಮಾಡ್ರಿ ಅಂತ ಹೇಳಿ ಅನ್ನೋದು ನಿಮಗಷ್ಟೇ ಅಲ್ಲ, ನಮ್ಮ ಎಲ್ಲಾ ರೈತ ಸಮುದಾಯಕ್ಕೆ ಈ ವಿಚಾರ ಹೇಳುವಂತದ್ದು. ಯಾಕಂತಂದ್ರೆ ಕಷ್ಟಪಟ್ಟು ನಾವು ಬೆಳೆದಿರ್ತೀವಿ, ಸೂಕ್ತವಾಗಿ ನಿಮಗ ಅದರ ಬೆಲೆ ಸಿಗಬೇಕು ಅನ್ನುವಂಥದ್ದು, ಎಲ್ಲೂ ವ್ಯರ್ಥವಾಗಿ ಹೋಗಬಾರದು ನಿಮ್ಮ ಶ್ರಮ ಅನ್ನುವಂಥದ್ದು. ಈಗೇನು ಡ್ರ್ಯಾಗನ್ ಫ್ರೂಟ್ ನಿಮಗೆ ಚಲೋ ಅನಿಸದ? ನನಗರ ಫ್ರೂಟ್ ಸರಿ ಅನ್ಸ. ಮತ್ತಿನ್ನೂ ಅದನ್ನ ವಿಸ್ತಾರ ಮಾಡ್ಬೇಕಂತ? ವಿಸ್ತಾರ ಮಾಡಿನ ಸರ್. ಈಗ ಮತ್ತೆ ಎಲ್ಲೋ ಒಂದು ಸ್ವಲ್ಪ ಹಚ್ಚಿನ್ರಿ, ಅದ್ರಾಗೆ ಒಂದು 100 ಆಗಿತ್ತಂದ್ ಹಚ್ಚಿನ್ರಿ ಎಲ್ಲೋ. ಈಗ ಮತ್ ಜೂನ್ದಾಗ ಎಲ್ಲೋನು ಕಾಯಿ ಬರ್ತದೆ ಅದನ್ನ. ಏನ್ ವ್ಯತ್ಯಾಸ ಎಲ್ಲೋಕ ಮತ್ತು ಪಿಂಕಿಗೆ? ನನಗಿನ್ನ ಖುನ ಇಲ್ಲ, ನಾನು ಯೂಟ್ಯೂಬ್ ನಾಗ ನೋಡಿದ್ಮ್ಯಾಗ ಅದು 100 ಆಗಿತ್ತಂದ್ ಹಚ್ಚಿನ್ರಿ. ಅದ ಈಗ ನೆಕ್ಸ್ಟ್ ಈಗ ಜೂನ್ದಾಗ ಅದು ಬಂದಾಗ ಅದ್ರದ್ದು ಏನಾರ ಹೇಳಕ್ ಸಾಧ್ಯ ರೀ. ಒಟ್ಟ ಎಷ್ಟು ಜಮೀನೊಳಗೆ ನೀವು ಒಕ್ಕಲ್ತನ ಮಾಡ್ತಾ ಇದ್ದೀರಿ? ಟೋಟಲ್ 2 ಎಕರೆ 22 ಗುಂಟ ಅದಾರಿ. ವೇಳೆದಲ್ಲೂ ಅದ ಅಂತಂದ್ರಿ? 10 ಗುಂಟ ವೇಳೆದಲ್ಲಿ ಅದ್ರಿ. ಮತ್ತೆ ಅದ್ರ ಹೆಂಗ? ಅದನ್ನು ಸರಿಯಾಗದ ಸರ್, ಅದನ್ನು 15 ದಿನಕ್ಕೊಮ್ಮೆ 12 ದಿನಕ್ಕೊಮ್ಮೆ ಕಟಿಂಗ್ ಅದರಿ. 10 ಗುಂಟ ಹೊಲ ಅದ್ರಿ, ಅದು ನೆಟ್ ಹೌಸ್ ಆಗಿ ಮಾಡಿದ್ದಾರೆ. ಹೌದಾ? ಎಲ್ಲ ಇದ್ದವರು ಏನ್ ಮಾಡ್ಯಾರ, ಪಾಲಿ ಹೌಸ್ ಸರ್ಕಾರ ಸವಲತ್ತಿಂದ ತಗೊಂಡ್ ಮಾಡ್ಕೊಂಡವ್ರ ಹರ್ರಿ. ಆದ್ರೆ ನಾ ನನ್ನ ಸ್ವಂತ ದುಡಿಮೆನಿಂದ ನನ್ನ ದುಡ್ಡು ತಗೊಂಡ್ ನಾನೇ ನೆಟ್ ಹೌಸ್ ಮಾಡ್ಕೊಂಡೇನ್ರಿ. ನೆಟ್ ಹೌಸ್ ಆಗಿ ನಾವು 9 ಸಾಲ ಅದ್ರಿ ನಮ್ಮಲ್ರಿ, ಅದು ನೆಟ್ ಹೌಸ್ ರೀ. ಅದನ್ನ ಮಾಡ್ಕೊಂಡಿ, ಅದನ್ನು 12 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕಟಿಂಗ್ ಆತ್ರಿ ವೇಳೆದಲ್ಲಿ ರೀ. ವೇಳೆದಲ್ಲಿ ನಮ್ಮಲ್ಲಿ ಏನ್ ಟೆನ್ಷನ್ ಇಲ್ರಿ, ವ್ಯಾಪಾರಿಗಳು ಬಹಳ ಮಂದಿ ಅದ ಕಟಿಂಗ್ ಮಾಡೋರು, ಲೇಬರ್ ಅದರ, ಅದಕ್ಕೆ ಅದ್ರ ಟೆನ್ಷನ್ ಇಲ್ಲ ನಮ್ಮಲ್ಲಿ. ಅಂದ್ರೆ ನಿಮಗೆ ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಬಹಳ ಇಲ್ಲ ಇಲ್ಲ. ಅದು ಯಾಕಂದ್ರೆ ನಮ್ಮಲ್ಲಿ ಮೂಲತಃ ದೇಗಲ್ಮಡಿ ಅಂದ್ರೆ ಪ್ರಸಿದ್ಧವಾದ ಊರ್ರಿ ವಿಳೆದಲ್ಲಿ. ಅದಕ್ಕೆ ಹಿಂಗಾಗಿ ಅಲ್ಲಿ ನಮ್ಗೆ ಆ ಕೆಲಸದ ಬಗ್ಗೆದಾಗ ಲೇಬರ್ ಏನ್ ಕಮ್ಮಿ ಇಲ್ಲ. ಓಹೋ, ಮತ್ತೆ ಉಳಿದ ಕೆಲಸಗಳಿಗೆ ಡ್ರ್ಯಾಗನ್ ಬೆಳೆದಿರಿ, ಮಾವಿನ ಗಿಡಗಳನ್ನ ಬೆಳೆದಿರಿ, ನೀವೇ ಮಾಡ್ಕೋತೀರಿ, ನಿಮ್ಮಂದೇನ ಮಾಡ್ಕೋತೀರಿ? ನಾವು ಮಾಡ್ಕೋತೀವಿ. ಅಂದ್ರೆ ಯಾವಾಗೂ ನಿಮಗೆ ಕೂಲಿಕಾರದ ತೊಂದರೆ? ಇದ್ರಾಗ ಕೂಲಿಕಾರದ ಕೆಲಸನೇ ಏನಿಲ್ಲ. ಅದ್ರ ಒಂದ್ಸಲ ಮಾಡಿಬಿಟ್ಟಿದ್ಮೇಲೆ ನಾವು ಡ್ರ್ಯಾಗನ್ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರ ನಮ್ಮ ಹುಡುಗರು ನಾವೇ ಕಟಿಂಗ್ ಮಾಡ್ಕೋತೀವಿ, ಟ್ಯಾಕ್ಟರ್ ಅದ ನಮ್ಮಲ್ಲಿ. ಅಂದ್ರೆ ಈ ಸಾವಯವ ಏನ್ ಮಾಡ್ತಾ ಇದ್ರಿ, ನಿಮ್ಗೆ ರೋಗ ಕೀಟ ಇವುಗಳ ಬಾಧೆ ಕಡಿಮೆ ಅಂತ? ಬಿಲ್ಕುಲ್ ಕಡಿಮೆ ರೀ. ಏನು ಹಂಗ ತೊಂದರೆ ಇಲ್ಲ? ಏನ್ ತೊಂದರೆ ಇಲ್ಲ. ಒಂದ್ ವೇಳೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಅವಾಗ ಏನ್ ಮಾಡ್ತೀರಿ? ಈಗ ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಂತೂ ಕೆವಿಕಿ ಅಂತ ಆಗ ಸರ್. ಸರ್ ಏನ್ ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರಿಗೆ? ಡೈಲಿ ನಾವು 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅವ್ರನ್ನ ಗ್ರೂಪ್ ನಾಗಿದ್ದವ್ರಿ, ಹಿಂಗೇನಾರ ಬಂತಂದ್ರ ಬಿ ನಾವು ಅವ್ರಿಗೆ ವಾಟ್ಸ್ಆಪ್ ಮಾಡ್ತೇವಿ, ಕಾಲ್ ಮುಖಾಂತರ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇವ್ರಿ. ಅವ್ರು ಬಿ ಏನಾರ ಸಲಹೆ ಹೇಳ್ತಾರ? ರಾತ್ರಿ 8 ಗಂಟೆ 10 ಗಂಟೆಗೆ ಹಚ್ಚರ್ನು ಫೋನ್ ರಿಸೀವ್ ಮಾಡಿ ಹೇಳ್ತಾರ, ಈ ತರ ಮಾಡ್ರಿ, ಈ ತರ ಇಲ್ಲ ಅಂತ ಹೇಳ್ತಾರ. ಅಂದ್ರ ವಿರೂಪಾಕ್ಷ ಸ್ವಾಮಿಯವರ, ನೀವೇನು ಒಕ್ಕಲ್ತನ ಮಾಡ್ತಾ ಇದ್ರಿ, ಸಾವಯವದಿಂದಾಗಿ ಎಲ್ಲಾ ಸಂಪನ್ಮೂಲಗಳು ನಮ್ಮ ಹೊಲದೊಳಗದಾವ, ಅದೇ ಸಂಪನ್ಮೂಲಗಳನ್ನ ನೀವು ಬಳಸ್ತಾ ಇದ್ರಿ, ಅದು ಹೆಂಡಿ ಆಗಿರ್ಬಹುದು, ಆಮೇಲೆ ಗಿಡಗಳ ಎಲೆ ಆಗಿರ್ಬಹುದು, ರೌದಿ ಆಗಿರ್ಬಹುದು, ಏನೇ ಆಗಿರ್ಬಹುದು, ತಪ್ಪಲಾಗಿರ್ಬಹುದು, ಅವನ್ನ ನಿಮ್ಮ ಹೊಲಕ್ಕೆ ಬಳಸ್ತಾ ಇದ್ರಿ? ಬೇರೆ ಕಡೆ ಎಲ್ಲಿಯೂ ಹೋಗಂಗೆ? ಬೇರೆ ಕಡೆ ಎಲ್ಲಿ ಹೋಗಪ್ಪ. ಈಗೇನು ಶೇಷ ವಸ್ತುಗಳು ಇರ್ತಾವಲ್ಲ, ರೌದ್ ಇರ್ತೈತಿ, ತಪ್ಪಲ ಇರ್ತೈತಿ, ಇವನ್ನ ಕಳಿಯಂಗ ಮಾಡೋದಕ್ಕ ಬ್ಯಾಕ್ಟೀರಿಯಲ್ ಕಲ್ಚರ್ ಸಿಗ್ತದ, ಅದನ್ನ ತಂದು ಏನಾದ್ರು ನೀವು ಉಪಯೋಗ ಮಾಡಿ ಅದನ್ನ ಗೊಬ್ಬರ ಆಗುವಂಗ ಮಾಡ್ತಾ ಇದ್ದೀರಿ? ಅದು ಗೊಬ್ಬರ ಮಾಡ್ತಾ ಎರೆಹುಳ ಗೊಬ್ಬರ ಪ್ಲೇ ಘಟಕ ಮಾಡೋದು ವಿಚಾರ ಇದ್ದಾರೆ. ಈ ಸದ್ಯಕ್ಕಂತೂ ಕಿತ್ತು ಒಂದೇ ಮೂಲೆಯಲ್ಲಿ ಇಡೋದು. ಆದ್ರೆ ಹೊಲದೊಳಗೆ ಏನು ಉಳಿತಾವ, ಉಳಿಕೆಗಳಿರ್ತಾವ, ಬೆಳೆ ಉಳಿಕೆಗಳೇನಿರ್ತಾವ, ಅವನ್ನ ನೀವು ಹೊಲಕ್ಕೆ ಕೊಡ್ತಾ ಇದ್ದೀವಿ, ಹೊಲಕ್ಕೆ ಕೊಡ್ತಾ ಇದ್ರಿ. ಎಲ್ಲಿ ವೇಸ್ಟ್ ಆಗ, ಏನು ವೇಸ್ಟ್ ಆಗಪ್ಪ. ಅಂದ್ರ ನಿಮ್ಮ ಲೆಕ್ಕದ ಪ್ರಕಾರ ಏನು ನೀವು ಖರ್ಚು ಮಾಡ್ತಾ ಇದ್ರಿ, ಬಹಳ ಕಡಿಮೆ ಖರ್ಚು ಅದ ನಿಮ್ಗೆ? ಜೀರೋ ಖರ್ಚು. ಜೀರೋ ಖರ್ಚು. ಏನು ನೀವು ಶ್ರಮ ಹಾಕ್ತಾ ಇದ್ರಿ? ಅದ ನಮ್ ಶ್ರಮ ಅಷ್ಟೇ ಅಲ್ಲಿ, ಉಳಿದೇನು ಇಲ್ಲ. ಉಳಿದೇನು ಇಲ್ಲ. ನೋಡ್ರಿ ಎಷ್ಟು ಅದ್ಭುತವಾದಂತಹ ಕೆಲಸ ಇದು. ಖರ್ಚೆ ಬರುವುದಿಲ್ಲ ಅಂತಂದ್ಮೇಲೆ ದುಡ್ಡು ಉಳಿತದೆ, ದುಡ್ಡು ಉಳಿತದೆ, ಮತ್ತೆ ಆಟೋಮೆಟಿಕ್ ಲಾಭ ಹೆಚ್ಚಾದಂಗ ಆಗ್ತದೆ, ಭೂಮಿ ಫಲವತ್ತತೆ ಆಗ್ತದ್ರಿ. ಈಗ ಒಂದು ವರ್ಷದ ಒಂದು ಲೆಕ್ಕ ಹೇಳಬೇಕಾಯ್ತಂದ್ರ ಏನು ನಿಮ್ಮ ಇಳುವರಿ ಟೋಟಲ್? ನಾನು ಕೇಳುದು ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟಾಗ್ತದೆ ಒಂದು ವರ್ಷಕ್ಕ? ನೋಡ್ರಿ ಸರ್, ನಾ 3 ವರ್ಷ ಏನದು ಮಾಡಿ, ಮೊದಲನೇ ವರ್ಷಕ್ಕೆ 1.5 ಲಕ್ಷ ಆಗೈತ್ರಿ. ಈಗ 2ನೇ ವರ್ಷ ಏನಾಗ್ಯದ ನಮ್ಗೆ 6 ಲಕ್ಷ ರೂಪಾಯಿ ಆಗ್ಯದ. ಅದ್ರೊಳಗ ಈ ಹಣ್ಣಿನ ಬೆಳೆ ಇರುವುದರಿಂದ, ಆಮೇಲೆ ಗಿಡದ ಬೆಳೆ ಇರುವುದರಿಂದ, ಬಹುವಾರ್ಷಿಕ ಬೆಳೆ ಇರುವುದರಿಂದ ನಿಮ್ಗ ವಾತಾವರಣದಿಂದ ಆಗುವಂತಹ ಸಮಸ್ಯೆಗಳು ಕಡಿಮೆ ಅಂತ ಅನಸ್ತು? ವಾತಾವರಣದಿಂದ ಸಮಸ್ಯೆ ಏನು ಬರ್ತಾನೆ ಇಲ್ಲ ಸರ್ ಅಲ್ಲಿ. ಸುತ್ತ ಬಾರ್ಡರ್ಗೆಲ್ಲ ತೆಂಗಿನ ಗಿಡ ಹಚ್ಚಿದೀವಿ, ಮಾವಿನ ಗಿಡಗಳು ಅದಾವ, ನೆಟ್ ಹೌಸ್ ಇದೆ ಇಲ್ಲಿ. ಈ ತರ ಇದ್ದಿದ್ದಕ್ಕ ವಾತಾವರಣ ಚೇಂಜ್ ಆಗಿಬಿಟ್ಟದ್ರಿ. ನಿಮ್ಮಲ್ಲಿ ಇರುವುದು ಏನು 2.5 ಎಕರೆ ಜಮೀನು? 2.5 ಎಕರೆ. ಒಂದ್ ವೇಳೆ ಇನ್ನೂ ಹೆಚ್ಚಿಗೆ ಜಮೀನ್ ಇತ್ತು ಅಂತಂದ್ರ ಇದೇ ತರ ನೀವು ಒಕ್ಕಲ್ತನ ಮಾಡ್ತಾ ಇದ್ರಿ? ಆಸಕ್ತಿ ಇದೆ, ಬಟ್ ನಮ್ದು ತಾಯಿ ತಂದೆ ಇಟ್ಟಿದ್ದು ಹೊಲ ಅಷ್ಟೇ ಇದೆ, ಇದರಲ್ಲೇ ಮಾಡ್ಕೋತ ಹೊಂಟಿದ್ನ. ಈಗೇನ್ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಇವುಗಳನ್ನೇ ಕಂಟಿನ್ಯೂ ಮಾಡ್ಬೇಕಂತ ಅನಸ್ತದನೋ ಅಥವಾ ಮತ್ ಬೇರೆ ಪ್ರಯೋಗ ಮಾಡಬಹುದು ಅಂತ ಅನಸ್ತದೆ? ಈಗ ನಮ್ ಸ್ವಲ್ಪ 1/2 ಎಕರೆ ತೋಟ ಮಾಡ್ಬೇಕಂತಲತ್ತಿದ್ವಿ. ಕುರಿ ಸಾಕಾಣಿಕೆ ಮಾಡಮ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ಕೇಳಿನಿ, ಅದನ್ನು 68,000 ರೂಪಾಯಿ ಸಹಾಯಧನ ಕೊಡ್ತೇನೆ ಅಂತ ಹೇಳ್ಯಾರ. ಕುರಿ ಸಾಕಾಣಿಕೆನು ಮಾಡೋದ, ಮತ್ತೆ ಇದು ಖುಲ್ಲಾ ತೋಟ ಮಾಡ್ಬೇಕಲ್ಲತ್ತಿದ್ವಿ. ನಿಮಗೆ ತೋಟಗಾರಿಕಾ ಇಲಾಖೆಯಿಂದ ಕೂಡ ಸಾಕಷ್ಟು ಸೌಲಭ್ಯಗಳು ಸಿಗ್ತಾವ, ಅದನ್ನ ನೀವು ಬಳಸಬಹುದು. ಹಾ, ಸಿಗ್ತಾವ್ರಿ. ಒಳ್ಳೆಯದು. ವಿರೂಪಾಕ್ಷ ಸ್ವಾಮಿಯವರು, ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವ ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹೇಳ್ತೀನಿ ಸರ್, 9663115825. ಆತ್ಮೀಯರೇ, ಸ್ವಾಮಿಯವರು ಹೇಳದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9661665825. ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಕೇಳಬಹುದು. ಒಳ್ಳೆಯದು. ವಿರೂಪಾಕ್ಷ ಸ್ವಾಮಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ತೋಟಗಾರಿಕೆ ಒಳಗ ಆಸಕ್ತಿ ಇರುವಂತಹ ಯುವ ರೈತರಿಗೆ ಒಳ್ಳೆ ಪಾಠಗಳನ್ನು ಹೇಳಿದ್ದೀರಿ. ತಮ್ಮ ಅನುಭವಗಳ ಮೂಲಕ ಯಾವ ರೀತಿ ನಾವು ಖರ್ಚನ್ನ ಕಡಿಮೆ ಮಾಡಿ ಲಾಭವನ್ನ ಹೆಚ್ಚು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳ ಪ್ರಾಯೋಗಿಕವಾದಂತಹ ಒಂದು ವಿಚಾರವನ್ನ ಮಂಡಿಸಿದ್ದೀರಿ. ಇದನ್ನ ನಮ್ಮ ರೈತರೆಲ್ಲರೂ ತಿಳ್ಕೋಬೇಕು. ಅದ್ರ ಜೊತೆಗೆ ಏನು ನಾವು ಮಾರ್ಕೆಟಿಂಗ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಅದನ್ನ ವಿಶೇಷವಾಗಿ ನಮ್ಮ ಗ್ರಾಮದೊಳಗ ಏನು ನಿರುದ್ಯೋಗಿ ಯುವಕರು ಇರ್ತಾರೆ, ಅವರ ಒಂದು ಗುಂಪನ್ನ ಮಾಡಿ ಆ ಮೂಲಕ ಮಾರ್ಕೆಟ್ಗೆ ನೇರವಾಗಿ ಸಂಪರ್ಕ ಹೊಂದುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೇನು ಇವತ್ತಿನ ದಿವಸ 50 ರೂಪಾಯಿ ಬರ್ತದ ಅದು ಹೆಚ್ಚು ಮಾಡೋದಕ್ಕೆ ಸಾಧ್ಯದ. 100 ರೂಪಾಯಿ ತನಕ ನೀವು ಮಾಡಿಕೊಳ್ಳಬಹುದು. ಅಂದ್ರೆ ನಿಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ನಿಮ್ಮ ಸಂಪನ್ಮೂಲಗಳನ್ನ ನಿಮ್ಮಲ್ಲೇ ಉಳಿಸಿಕೊಂಡು ಅದನ್ನು ಬೆಳೆಸುವಂತಹ ಒಂದು ಕೆಲಸವನ್ನ ನೀವು ಮಾಡಿದ್ರೆ ನಡು ದಲ್ಲಾಳಿಗಳನ್ನ ತಪ್ಪಿಸಿ ನಿಮಗೆ ಯೋಗ್ಯವಾದಂತಹ ರೇಟು ಕೂಡ ಸಿಗುವಂತಹ ವ್ಯವಸ್ಥೆ ಆಗ್ತದೆ. ಅದ್ರ ಜೊತೆಗೆ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಂಗಾಗ್ತದೆ. ಈ ಬಗ್ಗೆ ಕೂಡ ತಾವು ವಿಚಾರ ಮಾಡಿದ್ರಿ. ಮತ್ತೆ ಸಾವಯವ ಕೃಷಿ ಅಂತಂದ್ರ ಯಾವ ರೀತಿ ನಾವು ಖರ್ಚನ್ನು ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ತನಕ ಸಾವಯವ ಕೃಷಿಯಲ್ಲಿ ಡ್ರ್ಯಾಗನ್ ಹಣ್ಣು ಹಾಗೂ ವಿಳ್ಳೆದೆಲೆ ಬೆಳೆದು ಸಾಧನೆಗೈಯುತ್ತಿರುವ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದ ರೈತರಾದ ವಿರೂಪಾಕ್ಷಯ್ಯ ಸ್ವಾಮಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ ಅವೇ, ಕೇರವು ಕೊಚ್ಚವು ಇವೇ ಕೆಲಸಗಳು. ಮಣ್ಣೊಂದು ಘಟನೆ ಆಯ್ತವ. ಹೌದಾ? ಒಂದು ಹಂಗೆ ಹಂಗೆ ನೋಡ್ಲಿತ್ತಿದ್ದ ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿದ್ದೆ. ಏನಪ್ಪ ಅಂತ ವಿಚಾರ ಮಾಡುವಂತದ್ದು ಅಂದ್ರೆ, ಇದು ಎಲ್ಲರಿಗೆ ಗುರುತಿರುವಂತದ್ದ, ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ವಿಚಾರ ಮಾಡಿರೋದಿಲ್ಲ. ಹೌದಾ? ನನಗೆ ಅನಿಸ್ಲಿ. ಓಹೋ, ಮತ್ತೆ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನ ಮನೆಗೆ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತಕೊಂಡು ಗೇಟ್ ತೆರೆದಿಟ್ಟು ಹೋದ. ವಾಪಸ್ ಬಂದು ಗೇಟ್ ಹಾಕಿದೆ. ಗೇಟ್ ಹಾಕಿಂಗ್ ತಿರುಗಿ ನೋಡ್ತೀನಿ, ಒಳಗ ಒಂದು ನಾಯಿ ಕೂತು. ಓಹೋ, ದೊಡ್ಡದೇ ನಾಯಿ ಇತ್ತು. ಅದು ನನಗೆ ನೋಡುದು, ನಾ ನಾಯಿಗೆ ನೋಡ. ಅದು ಎದ್ದು ನಿಂತದ್ದು. ಅದು ಹೊರಗೆ ಹೋಗ್ಬೇಕಂತದ ಜಾಗ ಇಲ್ಲ, ಗೇಟ್ ಬರೋಯ್ತು. ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ, ಆಗಬಾರ್ದು. ಇನ್ನು ನಾ ಹೋಗಿ ಗೇಟ್ ತೆಗಿಬೇಕಂತೀನಿ, ಮೈ ಮೇಲೆ ಹಾಕು ಅಂತ ನನಗೆ ಗೊತ್ತಿತ್ತು. ನಿನಗೆ ಅಂಜಿಗೆ ಬರ್ತದೆ ಅಂತೇಳಿ. ಹೌದಿಲ್ಲ, ಸಹಜ ಅಲ್ವಾ? ಕರೆ ಅದ ಬಿಡ. ನಮ್ ಸಾಕಿದ ನಾಯಿಗಳಿದ್ವ, ನಮ್ಗೆ ಅಂಜಿಗೆ ಬರಂಗಿಲ್ಲ. ಬೇರೆ ನಾಯಿ ಅಂದ್ಕೊಳ್ಳೆ ಸ್ವಲ್ಪ ಅಂಜಿಗೆ ಬಂದಿ, ಅಂಜಿಗೆ ಬರೋದು. ನಾ ಏನ್ ಮಾಡ, ನಾನು ಹಂಗೆ ಸುಮ್ಮನೆ ನಿಂತೆ. ಅದಕ್ಕೆ ನೋಡ್ಕೋ, ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದಿಗೆ ದೂಲೆ, ಆ ಸಂದಿಗೆ ದೂಲೆ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದಿ ಇರ್ತಾವಲ್ಲ, ಎರಡು ಸಲ ಇರ್ತಾವ, ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು. ಮುಂದಿನ ಎರಡು ಕಾಲ ಹೋದವು, ಸಿಕ್ಕಿಬಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗ್ಯದ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡೋದ್ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು, ಗೇಟ್ ಹೊರಗೆ ನೋಡಿಲ್ಲ, ನಾನು ಬಂದು ಆಜು ಬಾಜು ನಿಂತು ಕುಯ್ ಕುಯ್ ಕುಯ್ ಕುಯ್ ಅಂತೇಳಿ ಅದ್ರ ಜೊತೆಗೆ ಮಾತಾಡಿದ ಮಾಡಿತ್ತು. ಆಮೇಲೆ ಏನಾಯ್ತು ಅಂತಂದ್ರೆ, ಒಂದ್ ಎರಡು ನಿಮಿಷ ಆದ್ಮೇಲೆ ಬಹಳ ತ್ರಾಸ ಆಯ್ತು ಅದಕ್ಕೆ. ಆದ್ರೆ ಹಿಂಗ ಸರ್ಕಸ್ ಮಾಡಿ ಸರ್ಕಸ್ ಮಾಡಿ ತನ್ನ ಮೈ ಹೊರಗೆ ಹಾಕೊಂಡು ಮೂರು ನಾಯಿ ಹೋದು. ಇಲ್ಲಿ ಶೋಭಕ, ನಾ ಏನ್ ಗಮನಿಸಿದೆ ಅಂದ್ರೆ, ನೀ ಏನ್ ಗಮನಿಸಿದ ಗೊತ್ತಿಲ್ಲ, ನಾ ಗಮನಿಸಿದ್ದೆ ಏನಂತಂದ್ರೆ, ಆ ಎರಡು ನಾಯಿ ಏನ್ ಬಂದ್ವಲ್ಲ ಇದ್ರ ಬಾಜು ನಿಂತು ಕೊಯ್ ಕೊಯ್ ಕೊಯ್ ಕೊಯ್ ಮಾಡ್ಲಿತ್ತು. ಆದ್ರ ಅವ್ ಎರಡು ನಾಯಿ ಏನ್ ಅದಕ್ಕೆ ಕೈ ಹಿಡಿದು ಹೊರಗೆ ಎಳಿಲಿಕ್ಕೆ ಬರ್ತೀವ? ಬರಂಗಿಲ್ಲ, ಬರಂಗಿಲ್ಲ. ಯಾಕಂತಂದ್ರೆ ನಿಸರ್ಗ ಕೈ ಕೊಟ್ಟಿಲ್ಲ, ಕೈ ಕೊಟ್ಟಿಲ್ಲ, ಅದ್ರ ಜೊತೆಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅವ್ಕ. ಆದ್ರೆ ಬಾಜು ನೋಡ್ಕೊತ ನಿಂದಿರ್ತಾವ, ಬಾಜು ಬಂದು ನಿಂತು ಕುಯ್ ಕುಯ್ ಕುಯ್ ಅಂದು ನಾಯಿ ತಿಳ್ಕೊಂಡೆ, ಸಪೋರ್ಟ್ ಮಾಡ್ಲಿತ್ತವ, ನಾನ್ ನಿನ್ ಜೊತೆಗೆ ಇದ್ದೀವಪ್ಪ, ನಿನ್ಗೇನು ಆಗುದಿಲ್ಲ, ನೀ ಪ್ರಯತ್ನ ಮಾಡಿ ಹೊರಗೆ ಬಾ, ನಾವ್ ನಿಂತೀವಿ ಅಂತ ಅಂದು ಏನು ಅಂತ ನಾ ತಿಳ್ಕೊಂಡೆ. ಖರೆ ಅದ ರಾಜಣ್ಣ, ಈ ಮೂಕ ಪ್ರಾಣಿಗಳ ಸಹಿತ ಒಂದ್ರ ಕಷ್ಟ ಆಗ್ಲಿಕ್ಕದ ಅಂತಂದ್ರ, ಅವ್ರ ತ್ರಾಸೊಳಗ ತಾವು ಸಹಿತ ಭಾಗವಹಿಸ್ತಾವ, ಸಹಭಾಗಿ ಆಗ್ತಾವ. ಅವಕ್ಕೇನು ಮಾಡ್ಲಿಕ್ಕೆ ಆಗಂಗಿಲ್ಲ, ಸುಮ್ಮ ನೋಡ್ತಿರ್ತಾವ, ಬರೀ ಕುಯ್ ಕುಯ್ ಕುಯ್ ಅಂತ ಒದರ್ತಾವ. ಅದ್ ತಮ್ಮದೇ ಒಂದು ಭಾಷೆ ಇರ್ತದೋ ಅದು ಏನೋ, ಒಟ್ಟ ಮಾತಾಡ್ದಂಗೆ ಮಾತಾಡ್ತಿರ್ತಾವ. ಅದ್ರಲಿಂದ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತದಲ್ಲ, ಅದಂತೂ ಪೂರಾ ನಿಸತ್ವನೇ ಆಗಿರ್ತದ ಅದು. ಹೌದು. ಆದ್ರೆ ಜೊತೆಗೆ ಏನ್ ಬಂದಿರ್ತಾವಲ್ಲ, ಅದ್ರ ನೋಡಿ ಇದು ಪ್ರಯತ್ನ ಮಾಡ್ಲಿಕ್ಕೆ ಚಾಲು ಮಾಡಿದ್ರೊಳಗೆ ಒಂದು ಜೋಶ್ ಹೆಚ್ಚಾಗ್ತದೆ, ಗಟ್ಟಿತನ ಅದ ಅಂತಲ್ಲೇ. ಅಂದ್ರೆ ಹಾ, ಜೋಶ್ ಹೆಚ್ಚಾಗೋದಂದ್ರೇನು, ಅದಕ್ಕೆ ಗಟ್ಟಿತನ ಅದ, ನನ್ ಬಲ್ಲಿ ಶಕ್ತಿ ಅದ, ನಾ ಮುಂದುವರಿತೀನಿ. ಹೌದು, ಹೌದಲ್ಲ, ನಾ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಅದು ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದ ನೋಡಿ, ಅದು ಹೊರಗೆ ಹೋಯ್ತು ನೋಡಿ, ಕಷ್ಟದಿಂದ ಹೊರಗೆ ಬರ್ತದೆ. ಹೌದಲ್ಲ, ಅದಕ್ಕೆ ಶೋಭಕ ನಾ ಏನಂತೀನಿ, ಈ ಪ್ರಾಣಿಗಳೊಳಗ ಮನುಷ್ಯನ ಒಂದು ಪ್ರಾಣಿನ. ಹೌದು, ಹೌದಲ್ಲ, ಹೌದೌದು, ಪ್ರಾಣಿಗಳೊಳಗ ಬುದ್ಧಿ ಇರುವಂತವನು ವಿಚಾರ ಮಾಡುವಂತದ್ದು ಒಂದು ಶಕ್ತಿ ಇದ್ರೆ ಮನುಷ್ಯ, ಮನುಷ್ಯಗೆ ಪ್ರಾಣಿಗಳಿಗೂ ಅದ. ಆದ್ರೆ ಅವ್ರಿಗೆ ಬದುಕಲಿಕ್ಕೆ ಏನ್ ಬೇಕು ಅಷ್ಟೇ ಬುದ್ಧಿ, ಅದು ಸೀಮಿತದಲ್ಲೇ, ಸೀಮಿತ. ತನ್ನ ಬದುಕಲಿಕ್ಕೆ ಒಂದು ಆಹಾರ ಬೇಕು, ಇದು ಹೋಗಿ ತಿನ್ಬೇಕು, ತನಗೆ ಒಂದು ಪ್ರೊಟೆಕ್ಷನ್ ಬೇಕು, ಹ್ಯಾಂಗ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾ ತಿಳ್ಕೊಂಡದ್ದು ಇಷ್ಟೇ ಅದ. ಮನುಷ್ಯನಿಗೆ ಇದಕ್ಕಿಂತ ಮುಂದೆ ಹೋಗಿ ವಿಚಾರ ಮಾಡುವಂತ ಒಂದು ಶಕ್ತಿ ನಿಸರ್ಗ ದೇವರು ಕೊಟ್ಟ. ಹೌದು. ಆದ್ರ ಮನುಷ್ಯನೊಳಗ ಈ ಕಡೆ ಕಡೆ ಇದೇನಂತಂದ್ರೆ ಒಂದ್ ಸಂಕುಚಿತ ಮನೋಭಾವನೆ ಬೆಳೀತದ, ಬೆಳೆದನು ಅಂತ ಅನ್ಬಹುದು. ಹೌದಿಲ್ಲ, ಈಗ ಸಾಕಷ್ಟು ನೋಡ್ತೀವಲ್ಪ, ಎಷ್ಟು ಸಣ್ಣ ಸಂಸಾರಗಳಾಗಲಿ ಅಥವಾ ಮೊದ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಸಂಸಾರಗಳು, ಒಂದ್ ಮನೆಯೊಳಗ 15-20-30 ಜನನು ಇರ್ತಿದ್ರಲ್ಲೇ, ಎಲ್ಲರೂ ಇರ್ತಿದ್ರು. ಅವ್ರಿಗೆ ಏನ್ ಅನಿಸ್ತಿತ್ತು, ಒಬ್ರಿಗೆ ಆರಾಮಿಲ್ಲ ಅಂದ್ರೆ ಅಷ್ಟು ಮಂದಿ ಜೊತೆಗಿರ್ತಿದ್ರು ಅವ್ರು. ಎಲ್ಲರೂ ಬಸ್ಸಾಗ ಆರಾಮಿಲ್ಲಪ್ಪ ಅಂತೇಳಿ ಆ ಬಸ್ಸಾಗ ಇದು ಮಾಡಿದ್ರೆ ಎಷ್ಟು ಮಂದಿ, ಎಷ್ಟು ಮಂದಿ ಅವರಿಗೆ ಸಪೋರ್ಟ್ ಮಾಡೋರು. ಈಗ ಎಲ್ಲದ ಸಣ್ಣ ಫ್ಯಾಮಿಲಿ, ಗಂಡ ಹೆಂಡತಿ ಒಂದ ಮಗು ಇಲ್ಲ ಎರಡು ಮಕ್ಕಳು, ಬಹಳ ಆಯ್ತು. ಹೌದು, ಅಷ್ಟು ಸಣ್ಣದಾಗ್ಯಾವ. ಮತ್ತೆ ಸಂಬಂಧಗಳು ಹೆಂಗ ಗಟ್ಟಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹೇಳು? ಯಾಕಂದ್ರೆ ಬೆಳೆಯೋ ಪರಿಸರನೇ ಹಂಗಾಗ್ಬಿಟ್ಟದ ಈಗ. ಈಗ ನಮ್ಮ ಮಕ್ಕಳಿಗೆ ಒಂದ ಎರಡ ಆದಾಗ ಅವ್ ಸಾಕಷ್ಟು ಮಂದಿ ಜೊತೆ ಕುಡ್ಕೊಂಡು ಬೆಳಿಲಿಕ್ಕೆ ಆಗಂಗಿಲ್ಲ. ಅವಕ ಬೆಳೆದಿದ್ ರೂಢಿನೇ ಇಲ್ಲ, ರೂಢಿನೇ ಇರಂಗ. ಒಂದೇ ರೂಮ್ ನಾಗ ಕೂತು ಒಬ್ಬರೇ ಓದಿದ್ದು, ಎಲ್ಲೋದ್ರೆ ಒಬ್ಬರೇ ಹೋದ್ರೆ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕು, ಇಲ್ಲ ಒಂದ್ ಅಣ್ಣ ತಮ್ಮ ತಂಗಿ ಇದ್ರೆ ಅವ್ರ ಜೊತೆ ಹೋಗ್ಬೇಕು ಅಷ್ಟೇ, ಮೂರ್ನೋದ್ರು ಇಲ್ಲ. ಆಮೇಲೆ ಇನ್ನೊಬ್ರದ ಭಾವನೆಗಳನ್ನ ಅರ್ಥ ಮಾಡ್ಲಿಕ್ಕೆ ಆಗಂಗಿಲ್ಲ ಅವರಿಗೆ. ಹೌದಲ್ಲ ಅಂತಂದ ಶೋಭಕ, ಇವೆಲ್ಲ ವಿಚಾರಗಳನ್ನ ನೋಡಿದ್ರ ನಾವ್ ಎಲ್ಲಿ ಹೋಗಿ ಮುಟ್ಲಿತೀವಿ ಗೊತ್ತಾಗಲ್ಲ. ಅದಕ್ಕೆ ನಾನು ಅದನ್ನು ಈ ಒಂದು ಸಂಕುಚಿತ ವಿಚಾರಗಳಿಂದ ಸ್ವಲ್ಪ ಹೊರಗೆ ಬಂದು ಸ್ವಲ್ಪ ದೊಡ್ಡದಾಗಿ ವಿಚಾರ ಮಾಡಿ ಎಲ್ಲೋ ಜೊತೆಗೆ ನಾವು ಬೆಳೀಲಿಕ್ಕೆ ನಿಂತೀವಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಜೀವನದ ಒಂದಿಲ್ಲ ಒಂದ್ ಹಂತದೊಳಗ ಕಷ್ಟಕಾಲ ಇದ್ದೇ ಇರ್ತದೆ, ಕಷ್ಟಕಾಲ ಇದ್ದೇ ಇರ್ತದೆ, ಸುಖನೂ ಇದ್ದೇ ಇರ್ತದೆ. ಅದ ಸುಖದೊಳಗ ನಾವೆಲ್ಲರಿಗೆ ಮರಿತೀವಿ, ಕಷ್ಟದೊಳಗೆ ಎಲ್ಲರೂ ನೆನಪು ಬರ್ತಾರೆ. ಹೌದು, ಸುಖ ಇತ್ತಂದ್ರೆ ಯಾರು ನೆನಪಾಗಂಗಿಲ್ಲ, ಯಾರು ಬೇಕೇ ಆಗಂಗಿಲ್ಲ. ನಾ ಮಾಡಿನಿ ನಂದು ಅನ್ನೋದೊಂದು ಅಹಂ ಬಂದ್ಬಿಡ್ತೀವಿ. ಅದೇ ಆರಾಮಿರ್ಲಾರ್ದಾಗ ಕಷ್ಟ ಬಂದಾಗ, ದವಾಖಾನಿ ಸೇರಿದಾಗ, ಆಮೇಲೆ ಏನೋ ಒಂದು ಅನಾಹುತಗಳಾದಾಗ ಅವಾಗ ಎಲ್ಲರೂ ನೆನಪಾಗ್ತಿರ್ತಾರೆ. ಆದ್ರೆ ಯಾರು ಬರ್ತಾರ ಅವಾಗ, ಯಾರು ಬರಬೇಕು? ಯಾಕಂತಂದ್ರೆ ಬರುವಂಗ ನಾವು ಸಂಬಂಧ ಇಟ್ಕೊಂಡಿವಿ. ಹೌದು, ಅದು ಬಹಳ ಮುಖ್ಯ. ಇನ್ನೊಬ್ಬರಿಗೆ ನಾವು ಅನ್ನೋದಕ್ಕಿಂತ ನಮ್ಮನ್ನು ನಾವು ಇಟ್ಕೋಬೇಕು, ಪ್ರಶ್ನೆ ಮಾಡ್ಕೊಳ್ತೀವಿ. ಅವಾಗಂತ ಇವನಿಗೆ ಆರಾಮಿದ್ದಿಲ್ಲ, ನಾ ಹೋಗಿನ ಅವಾಗ ಹೋಗಿಲ್ಲ, ಅವ ಬರ್ದಿಲ್ ಬಿಡು, ಅವನಿಗೆ ಅವತ್ತು ಸಮಸ್ಯೆ ಆಗಿತ್ತು ಅವನ ಮಗಂದು, ಅವಾಗ ನಾ ಹೋದನು ಹೋಗಿಲ್ಲ. ಹಿಂಗ ನಮ್ಮ ಲೆಕ್ಕ ನಮ್ಮ ತಲೆಗೆ ಆ ಟೈಮ್ನಾಗ ಬರ್ತಾವ. ನಮಗೆ ಯಾವಾಗ ಕಷ್ಟ ಬಂದಿರ್ತದಲ್ಲ ಅವಾಗ ಆ ವಿಚಾರಗಳು ಬರ್ಲಿಕ್ಕೆ ಚಾಲು ಆಗ್ತಾವ. ಹೌದಲ್ಲ, ಈಗ ಒಂದ್ಸರ್ತಿ ಆ ವಿಚಾರಗಳು ಬಂದಾವಂದ್ಮೇಲೆ ಇನ್ನೊಂದ್ಸರಿಗಾದ್ರೂ ಸುಧಾರಿಸಿಕೊಂಡು ಅದನ್ನ ತಿದ್ದುಕೊಳ್ಬೇಕು. ಹೌದಲ್ಲ, ಅಂದ್ರೆ ನಾ ಹೇಳದನ್ನು ಶೋಭಕ, ಈ ಒಂದು ಆರಾಮಿರ್ಲಾರ್ದಾಗ ಸಮಸ್ಯೆ ಆದಾಗ ಕೆಲವ್ರು ಅಂತಾರ, ಏ ನಾವೇನ ಅವ್ರ ಬ್ಯಾನಿ ತಗೋತೀವನ್ರಿ. ಹೌದು, ಬ್ಯಾನಿ ಅವರೇ ಅನುಭವಿಸ್ಬೇಕಾಗ್ತದೆ. ದವಾಖಾನಿಗೆ ಹೋಗಿ ಏನ್ ಮಾಡದ, ಮನೆಗೆ ಬಂದ್ಮೇಲೆ ಬಿಟ್ಟಾಗ್ರಿ. ಹೌದು, ನಾ ಏನ್ ಮಾಡ್ತೀನಿ ಅಲ್ಲಿ ಹೋಗಿ, ನಾ ಎದಕ್ ಹೋಗ್ಬೇಕು, ನನ್ಲಿಂದ ಏನಾಗದ, ಡಾಕ್ಟರ್ ಇರ್ತಾರ ನೋಡ್ತಾರೆ ನೋಡ್ತಾರ, ಡಾಕ್ಟರ್ ಏನವೇನು ಅಂತ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರ್ತಾವ. ಬಹಳ ಮಂದಿ ಮಾತಾಡ್ತಾರೆ, ಬಹಳ ಮಂದಿ ಮಾತಾಡ್ತಿರ್ತಾರೆ. ಆದ್ರೆ ಅಲ್ಲಿ ಏನಾಗ್ತದ, ದವಾಖಾನೆಗೆ ಇರ್ಲಿ ಮನೆಯೊಳಗೆ ಇರ್ಲಿ, ಯಾರೇ ಒಬ್ರು ಹೋಗಿ ಮಾತಾಡ್ಸಾರ ಅಂದ್ರೆ ಅವರಿಗೆ ಒಂದು ಮಾನಸಿಕ ಬಲ ಬಂದಂಗ ಆಗ್ತದೆ. ಸಪೋರ್ಟ್ ಸಿಕ್ ಇಷ್ಟು ಜೊತೆಗೆ ಇದ್ದಾರಪ್ಪ ಇವರೆಲ್ಲಾರು, ನಾವು ಸ್ವಲ್ಪ ಸುಧಾರಿಸಿಕೊಳ್ಬೇಕು, ನಾವು ಸ್ವಲ್ಪ ಧೈರ್ಯ ಮಾಡಬೇಕು, ಇದ್ರಲ್ಲಿಂದ ಹೊರಗೆ ಬರಬೇಕು ಅನ್ನೋದೊಂದು ವಿಚಾರ ಬಂದ್ಬಿಡ್ತದೆ. ಬಹಳ ಮುಖ್ಯ. ಆಮೇಲೆ ಅಲ್ಲಿ ಹೋದಲ್ಲಿ ಏನ್ ಮಾಡಿರ್ತೀವಿ, ಬರೀ ಆ ಜಡ್ಡಿನ ಬಗ್ಗೆನೆ ಮಾತಾಡಂಗಿಲ್ಲ, ಉಳಿದೆಲ್ಲ ಬೇರೆ ಬೇರೆ ಮಾತಾಡಿರ್ತೀವಿ. ಸಪೋರ್ಟಿಂಗ್ ಆಗಿ ಮಾತಾಡಿರ್ತೀವಿ. ಅಂದ್ರೇನು, ಅವನಿಗೆ ತನ್ನ ಮನಸ್ಸಿನಾಗ ಏನಿರ್ತದಲ್ಲ, ನನಗೆ ಇದಾಗ್ಯದ, ನಾನು ಇದ್ರಲ್ಲಿಂದ ಹೊರಗೆ ಬರ್ತೀನೋ ಇಲ್ಲೋ ಅಂತ ಅನ್ನೋ ಒಂದು ಮನೋಭಾವನೆ ಇರ್ತದಲ್ಲ, ಅದನ್ನ ಬಿಟ್ಟು ಬೇರೆ ಮಾತಾಡಿದಾಗ ಏನಾಗ್ತದೆ, ಅವನು ಅದ್ರೊಳಗ್ ಇನ್ವಾಲ್ವ್ ಆಗಿರ್ತಾನೆ. ಆ ಟೈಮ್ ಮಾತ್ರ ಅವನಿಗೆ ಬಹಳ ಫ್ರೀ ಆಗಿರ್ತಾನೆ. ಆ ಟೈಮ್ ಬೇರೆ ಬೇರೆ ಮಾತಾಡೋದ್ರಿಂದ ಆ ಬೇರೆ ಬೇರೆ ವಿಷಯಗಳು ಅವನ ತಲೆಗೊಳಗ ಹೋಗ್ತಿರ್ತದ. ಹಂಗಾಗಿ ಅವ ಆ ಟೈಮ್ನಾಗ ವಿಚಾರ ಮಾಡ್ಲಾರ್ದ ಬಿಟ್ಟಿರ್ತಾನಲ್ಲ, ಅದೇ ಒಂದು ಅವನಿಗೆ ಸಪೋರ್ಟ್ ಆಗಿಬಿಡ್ತದ. ಅಂದ್ರೆ ಹಿಂಗಾಗಿ ಅವ ಆರಾಮಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ದಿನನಿತ್ಯ ನಮ್ ಸುತ್ತಮುತ್ತಲು ಬಹಳಷ್ಟು ಘಟನೆಗಳು ಆಗ್ತಿರ್ತವೆ. ಹೌದು, ಆದ್ರೆ ನಾವು ನೋಡೋ ದೃಷ್ಟಿ ಬಹಳ. ಹೌದು, ಆ ಒಂದು ಘಟನೆಯಿಂದ ನಾವು ಕಲಿಬೇಕು. ನಾವು ಕಲ್ತ್ರೆ ನಾವು ಆರಾಮಾಗಿರ್ತೀವಿ. ಈಗ ಜಗತ್ತಿನ ಏನಾದ್ರು ಮೊದಲು ನಾವು ಆರಾಮಿರ್ಬೇಕಂತ ಪ್ರಯತ್ನ ಪ್ರತಿಯೊಬ್ಬರು. ಎಲ್ಲರೂ ನಾ ಮೊದ್ಲು ಆರಾಮಿರಬೇಕು, ನನ್ನ ಸುತ್ತಿದ್ದವ್ರು ಆರಾಮಿರಬೇಕು, ಅದು ಸೆಕೆಂಡ್. ನನ್ನ ಮಕ್ಕಳು, ನನ್ನ ಹೆಂಡತಿ, ಗಂಡ ಇವ್ರು ಆರಾಮಿರಬೇಕು. ಮುಂದಿಂದ ಏನದಲ್ಲ, ಅಲ್ಲಿಗೆ ಮುಟ್ಟಂಗೆ ಇಲ್ಲ ನಾವು ಬಹಳ ಜನ. ಆದ್ರೆ ಅಲ್ಲಿ ಮುಟ್ಟಿ ನಾ ಆರಾಮಿರ್ಬೇಕು, ಆಮೇಲೆ ನನ್ನ ಬಳಗದವ್ರು ಆರಾಮಿರ್ಬೇಕು, ನನ್ನ ಗೆಳೆಯರು ಆರಾಮಿರ್ಬೇಕು, ನಮ್ಮ ಊರವ್ರು ಆರಾಮಿರ್ಬೇಕು. ಹಿಂಗೆ ನಾವು ವ್ಯಾಪ್ತಿ ದೊಡ್ಡದು ಮಾಡ್ಕೊಂಡು ಹೋದ್ವಿ. ಆಮೇಲೆ ಇದು ಮಾಡ್ಬೇಕಂತಂದ್ರ ನಾವು ಪಾಸಿಟಿವ್ ಆಗಿ ವಿಚಾರ, ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀವಿ. ಇದು ಬರೀ ಬದುಕಿಗಷ್ಟೇ ಅಲ್ಲ ಶುಭಕ, ನಾ ಯಾವುದೇ ಒಂದು ಕೆಲಸ ಮಾಡ್ಲಿ, ಒಕ್ಕಲ್ತನ ಇರ್ಲಿ, ನೌಕರಿ ಇರ್ಲಿ, ವ್ಯಾಪಾರ ಇರ್ಲಿ, ಯಾವುದೇ ಇರ್ಲಿ, ಯಾವುದೇ ಒಂದು ಕೆಲಸದೊಳಗ ನಾವು ಸಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನನಗೆ ಒಳ್ಳೇದೇ ಆಗ್ತದ, ಇವತ್ತು ನಾನು ಮನುಷ್ಯನಿಂದ ಪ್ರಾಮಾಣಿಕವಾಗಿ ನಾನು ಕಾಯಕವನ್ನು ಮಾಡ್ತೀನಿ ಅಂತ ವಿಚಾರ ಮಾಡಿಕೊಂಡು ದಿವಸ ಬೆಳಗಾದಾಗ ನಾವು ಹೋದಿವಿ ಅಂತಂದ್ರೆ ಏನಾಗುತ್ತೆ ಹೇಳು, ಪಾಸಿಟಿವ್ ಎನರ್ಜಿ ನಮ್ ಸುತ್ತಮುತ್ತಲೂ ಇರ್ತದೆ, ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇಷ್ಟ ಆಗು ತಪ್ಪು, ಸರಿ ಮಾಡ್ಕೊಳ್ಳಿಕ್ ಒಂದು ಅವಕಾಶ ಇರುತ್ತೆ. ಈಗ ಪಾಸಿಟಿವ್ ವಿಚಾರ ಇರುತ್ತಲ್ಲ, ಸರಿನೇ, ಇದು ಬಹಳ ಮುಖ್ಯ. ಹೌದು ಹೌದು, ನಾವೊಬ್ಬನೇ ವಿಚಾರ ಮಾಡೋದ್ರಿಂದ ಏನಾಗ್ತದೆ ಅಂತ ಅನ್ನೋದು ಬೇಡ ಅಲ್ಲಿ. ಇದು ಒಂದು ನಕಾರಾತ್ಮಕ, ಇದು ನಾವೊಬ್ಬತ್ತಿ ವಿಚಾರ ಮಾಡಿದ್ರೆ ಏನಾಗ್ತದೆ, ನಾ ಹಿಂಗ್ ಕರೆಕ್ಟ್ ಇದ್ರೆ ಏನಾಗ್ತದೆ, ಎಲ್ಲಾರು ನನ್ನ ಜೊತೆ ಇದ್ದವ್ರು ಕರೆಕ್ಟ್ ಇರಬೇಕಲ್ಲ ಅನ್ನೋದನ್ನು ನಕಾರಾತ್ಮಕನೇ, ಅದು ನಕಾರಾತ್ಮಕನೇ. ಯಾಕಂತಂದ್ರೆ ಇಲ್ಲಿ ಬೀರ್ಬಲ್ ಅಕ್ಬರ್ ಕಥೆ ಬರ್ತದೆ. ಹೌದು, ಒಂದು ಡೊಂಗರ ಹೊಡಿಸಿದ್ರಂತ ಎಲ್ಲರೂ ಬಂದು ಒಂದು ಹಂಡಿ ಇಟ್ಟಿವಿ, ಅದ್ರ ಎಲ್ಲರೂ ನಿಮ್ ನಿಮ್ ಒಂದೊಂದು ಲೀಟರ್ ಹಾಲು ಹಾಕ್ರಿ. ನನಗೂ ನೆನಪಾಯ್ತಿದೆ ಕಥೆ. ಹೌದು, ನನ್ನಂತ ಒಬ್ಬ ಎಲ್ಲರೂ ಹಾಲು ಹಾಕ್ತಾರೆ, ನಾವೊಬ್ಬ ನೀರ್ ಹಾಕಿದ್ರೆ ಏನಾಗುತ್ತೆ, ನಾನು ನೀರ್ ಹಾಕಿದೆ ಶೋಭಕಂದ್ರ ಅಂತ ಎಲ್ಲರೂ ಹಾಕಿರ್ತಾರ ಹಾಲು, ನಾವೊಬ್ಬಕ್ಕೆ ನೀರ್ ಹಾಕಿದ್ರೆ ಏನಾಗ್ತದೆ ಅಂತ ನಾವೊಂದು ತಂಬಿಗೆ ನೀರ್. ಹಿಂಗೆ ಎಲ್ಲರೂ ವಿಚಾರ ಮಾಡಿ, ಮುಂಜಾನೆ ಅದು ನೋಡಿದ್ರಲ್ಲಿ ಬರೀ ನೀರ್ ಇರುತ್ತೆ, ಹಾಲಿನ ಅಂಶನೇ ಇಲ್ಲ ಅದ್ರದಾಗ, ಹಿಂಗಾಗಿರ್ತದಲ್ಲಿ. ಅದಕ್ಕೆ ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು, ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ತಾಳ್ಕೊಂಡು ಎಲ್ಲರ ಕಷ್ಟದೊಳಗ ಒಂದಾಗಿ ಕೆಲಸ ಮಾಡಿದ್ರೆ ಪ್ರಪಂಚನೇ ಸುಂದರ ಆಗಿರ್ತದೆ ನೋಡಪ್ಪ. ಅಲ್ಲಿ ಒಬ್ರು ತಿಳಿದವ್ರು ಹೇಳ್ಯಾರ ಏನಂತಂದ್ರ, ಪ್ರಪಂಚ ಅಂತ ಅದೇ ಅದ, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ. ಹೌದು, ನೋಡೋ ದೃಷ್ಟಿ ಬದಲಾಗಬೇಕು. ನಾ ಶೋಭಕನ್ ಕಡೆ ನೋಡೋ ದೃಷ್ಟಿ ಬದಲಾದ್ರೆ ಶೋಭಕನ್ ಬಗ್ಗೆ ನಾನು ವಿಚಾರ. ಈಗ ರಾಜಣ್ಣ ಒಂದ್ ಹೇಳು, ನೀ ನನ್ ಬಗ್ಗೆ ಕೆಟ್ಟ ವಿಚಾರಗಳು, ನನ್ ಬಳಿ ಏನೇನು ಡಿಮೆರಿಟ್ಸ್ ಅಂತಾರಲ್ಲ ಅವೇನಂತಾರ ಅಂತ ಹೇಳು ಅಂತಂದ್ರೆ ಒಂದ್ ದಿನಗಟ್ಲೆ ಹೇಳ್ಬೋದು ನೀನು. ಹೌದು, ಭಾಷಣ ಬೇಕಾದಾಗ ನನ್ ಬಗ್ಗೆ ಇರುವಂತ ಒಳ್ಳೆ ಗುಣಗಳನ್ನ ಹೇಳು ಅಂತಂದ್ರೆ ಹುಡುಕಾಡಬೇಕಾಗ್ತದಲ್ಲಿ. ಒಂದು ಎರಡು ಜಲ್ದಿ ಬೆರಳೆಣಿಕೆ ಅಷ್ಟು ಗೊತ್ತಾಗಂಗಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ನೋಡೋ ದೃಷ್ಟಿ ಹೆಂಗಾಗ. ಇದು ಬಹಳ ಮುಖ್ಯ, ಬಹಳ ಶೋಭಕ. ಹೌದಾ, ಹಿಂಗೆ ನೋಡಪ್ಪ ಮಾತಿ ಕೂತೀವಿ ಅಂದ್ರೆ ಕರೆನೆ ಆಯ್ತು ನಡಿ. ಹಂಗಾರ ಮತ್ತೆ ಎಲ್ಲಿ ಹೋಗಬೇಕಾಗಿದೆ ನಿನಗೆ? ಕೆಲಸ ಸ್ವಲ್ಪ ಹೋಗ್ತೀನಿ ಮತ್ತೆ. ಹೌದಾ, ಆಯ್ತು ನಡಿ ಹಂಗಾರ, ನಾನು ಇನ್ನೊಂದ್ ಸ್ವಲ್ಪ ಕೆಲಸದ ಮುಗಿಸ್ತೀನಿ ಅದನ್ನಷ್ಟು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈಗ ಸೋಮ್ಲಾಬಾಯಿ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳು. ಮಾಲಿಯೋ ಸೇವಾ ಬಾಯ ರೋನಾ ಮಾಜರೆ ಪಸಗೈಯೇ ಗೀತ ಮಾಲಿಯೋ ಸೇವಾ ಬಾಯ ರೋನಾ ಮಾಜರೆ ಪಸಗೈಯೇ ಗೀತ ಮಾಲಿಯೋ ಸೇವಾ ಬಾಯ ರೋನಾ ಮಾಜರೆ ಪಸಗೈಯೇ ಗೀತ ಮಾಲಿಯೋ ಸೇವಾ ಬಾಯ ರೋನಾ ಮಾಜರೆ ಗದಿವಾಯೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಗದಿವಾಳೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಗದಿವಾಳೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಗದಿವಾಳೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ರಾಮ ಮಾಲಿಯೋ ರಾಮ ರವೇ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ರಾಮ ರವೇ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ರಾಮ ರವೇ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ದುಣಿವಾಳೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಧುಣಿವಾಳೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಧುಣಿವಾಳೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಧುಣಿವಾಳೆ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ನರಮಾಯಾಳಿ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಮರಮಾಯಾಳಿ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಮರಮಾಯಾಳಿ ರೋನಾ ಮಾಜರೆ ಪಸಗೈಯೆ ಗೀತ ಮಾಲಿಯೋ ಮರಮಾಯಾಳಿ